ಇದುವರೆಗೆ ಸುಮಧುರ ಗೀತಾ ವೈವಿಧ್ಯ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವಗಳ ಕುರಿತ ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಿದ್ರಲ್ಲ, ಬನ್ನಿ ಇಂದು ಆ ಸಂದರ್ಶನದ ಮುಂದುವರಿದ ಭಾಗವನ್ನ ಕೇಳೋಣ. ಗಮನಿಸಿ, ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಸಾಮಾನ್ಯವಾಗಿ ಕೃಷಿ ಆಧಾರಿತ ಉದ್ಯಮಗಳನ್ನ ಮಾಡಿದ್ರೂ ಕೂಡ ಅದನ್ನ ಒಂಥರ ಸುಸಜ್ಜಿತವಾದಂತಹ ಸ್ಥಳದಲ್ಲಿ ಮಾಡೋದು, ಪೇಟೆ ಪಟ್ಟಣಗಳ ಸಮೀಪದಲ್ಲಿ ಮಾಡೋದು, ಈ ತರದ ಒಂದು ಟ್ರೆಂಡ್ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಆದ್ರೆ ನೀವು ಏನು ಈ ಕೊಕೊನಟ್ ವರ್ಜಿನ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು, ನಿಮ್ಮ ತೋಟದಲ್ಲೇ ಅದನ್ನ ಮಾಡ್ತಾ ಇದ್ರ, ಗ್ರಾಮೀಣ ಭಾಗದಲ್ಲೇ ನಿಮ್ಮ ಉದ್ಯಮವು ಕೂಡ ಇರುವಂತದ್ದು, ಏನೆಲ್ಲ ಅನುಕೂಲಗಳಾಗುತ್ತೆ ಹೀಗೆ ಗ್ರಾಮೀಣ ಭಾಗದಲ್ಲೇ ಯಾಕೆ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ತು? ಇಲ್ಲಿ ಎಷ್ಟು ಜನಕ್ಕೆ ನೀವು ಉದ್ಯೋಗವನ್ನ ಸೃಷ್ಟಿ ಮಾಡಿದಿರಾ? ಬೇರೆ ತರದ ಅನುಕೂಲಗಳೇನಿದಾವೆ? ಒಂದು ಏನು ಅಂದ್ರೆ, ಅದು ಬಂದಿದ್ದು ನಮ್ಮೂರು ನಮ್ ಜನ ಅದು ಇದ್ದೇ ಇರುತ್ತದು, ನನ್ನ ತೋಟ ಅಲ್ಲೇ ಮಾಡ್ಬೇಕು ಯಾಕೆ ಹೊರಗಡೆ ಮಾಡ್ಬೇಕು ಅಂತ. ಯಾಕೆಂದ್ರೆ ಸೊ ಅದ ಮತ್ತೆ ಇದನ್ನ ಟ್ರೇಸಬಿಲಿಟಿ ಮಾಡೆಲ್ ನಾವು ವರ್ಕ್ ಮಾಡ್ತಾ ಇದ್ದೆ, ಅದು ಟೂರಿಸಮು ಅದೆಲ್ಲ. ಸೊ ನಮ್ಮೂರಲ್ಲೇ ಒಂದ್ ಏನೋ ಮಾಡ್ಬೇಕು ನನ್ಗೆ ಅಂತ ಒಂದು ಆಸೆ ಇತ್ತಲ್ಲ. ಸೊ ಆ ಉದ್ದೇಶವಾಗಿ ಇದನ್ನ ನಮ್ಮ ತೋಟದಲ್ಲೇ ನಮ್ಮೂರಲ್ಲೇ ಆ ಕರ್ಗುಂದನ ಗ್ರಾಮದಲ್ಲೇ ಮಾಡಿದ್ದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾನಿಲ್ಲೋ ಒಂದು ಇಂಡಸ್ಟ್ರಿಯಲ್ ಏರಿಯಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನಾಗುತ್ತೆ ಅಂದ್ರೆ, ಇಲ್ಲಿ ಜನ ಇಲ್ಲೇ ಸುತ್ತಮುತ್ತ ಓಡಾಡ್ತಿರ್ತಾರೆ, ನೋಡ್ತಾರೆ, ಕೆಲ್ಸಕ್ ಬರೋದ್ ನೋಡ್ತಾರೆ, ಅವ್ರಿಗೂ ಒಂದ್ ಏನೋ ಒಂದ್ ಇನ್ಸ್ಪಿರೇಷನ್ ಆಗುತ್ತೆ, ಓ ಈ ತರನು ಏನೋ ಮಾಡಿಯೇನೆ. ಇಲ್ಲ ಅವ್ರಿಗೂ ಇಲ್ಲೇ ಬಂದು ಅವ್ರೂರಲ್ಲೇ ಒಂದ್ ಏನೋ ಉದ್ಯಮ ಸೃಷ್ಟಿಯಾಗಿದೆ, ನಾನು ಇಲ್ಲೇ ಬಂದು ಒಂದು ಎಂಪ್ಲಾಯಿ ಆಗಿ ಕೆಲಸ ಮಾಡ್ಬೋದು, ನಮ್ಮೂರಲ್ಲೇ ಕೆಲಸ ಇದೆ, ನಾನು ಯಾವ್ದೋ ಬೇರೆಯವ್ರಿಗೂ ಕೆಲಸ ಮಾಡೋದ್ ಬೇಡ ಇವಾಗ ಅನ್ನೋದು ಒಂದು ಅವ್ರಿಗೂ ಒಂದು ಜಾಬ್ ಕ್ರಿಯೇಷನ್ ಆಗುತ್ತೆ. ಸೊ ಆ ಉದ್ದೇಶವಾಗಿ ಇಲ್ಲಿ ಮಾಡಿದ್ದು. ಇವಾಗ ಒಂದು 6 ಜನ ಕೆಲಸ ಮಾಡ್ತಿದ್ದಾರೆ ಇಲ್ಲಿ, ನೈಟ್ 2 ಬರ್ತಾರೆ, ಬೆಳಿಗ್ಗೆ 4 ಜನ ಮಾಡ್ತಾರೆ. ನೆಕ್ಸ್ಟ್ ಒಂದು ಇದೇ ತರ ಒಂದು ಕೋಕೋನಟ್ ಚಿಪ್ಸ್ ಇಂದೊಂದು ಮಾಡ್ಬೇಕಂತ ಇದೆ. ಸೊ ಏನ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಎಂಪ್ಲಾಯೀಸ್ ಇರ್ಬೋದು ಅಥವಾ ಏನೇನ್ ಮಾಡಬಹುದು ಎಕ್ಸ್ಟ್ರಾವಾಗಿ ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಇದೆ. ತೆಂಗಿನ ಮೌಲ್ಯವರ್ಧನೆ ಅಂತ ಹೇಳಿ ತೆಂಗಿನ ಎಣ್ಣೆಗಷ್ಟೇ ನೀವು ಸೀಮಿತವಾಗಿಲ್ಲ, ತೆಂಗಿನಲ್ಲಿ ಏನೆಲ್ಲ ಮೌಲ್ಯವರ್ಧನೆ ಮಾಡಬಹುದು ಅದೆಲ್ಲದನ್ನು ಕೂಡ ಮಾಡಬೇಕು ಅಂತ ಹೇಳಿ ಸಣ್ಣ ಮಟ್ಟದಲ್ಲೇ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥವ್ರು. ತಾವೇ ಆಗ್ಲೇ ಆರಂಭದಲ್ಲಿ ಹೇಳಿದ ಹಾಗೆ ಈ ತೆಂಗಿನ ನೀರಾವನ್ನು ಕೂಡ ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳು ನಡೆದಿದ್ದಾವೆ. ತೆಂಗಿನ ನೀರಾದಿಂದ ಏನೆಲ್ಲ ಮಾಡಬಹುದು, ತಾವು ಏನನ್ನ ಮಾಡಿದ್ದೀರಾ? ತೆಂಗಿನ ನೀರ ಗೊತ್ತಿದ್ರೆ ಅದು ಉಂಬಾಳೆಯಿಂದ ಬರ್ತಕ್ಕಂತ ಒಂದು ರಸ, ಅದನ್ನ ಕಲ್ಪರಸ ಅಂತ ಹೇಳ್ತೀವಿ. ಆ ಉಂಬಾಳೆನ ಕಟ್ಬಿಟ್ಟು ನಾವು ಒಂದು 7-8 ದಿವಸ ಅದನ್ನ ಮಸಾಜ್ ಮಾಡಿದ್ಮೇಲೆ ಒಂದು ಲಿಕ್ವಿಡ್ ಬರುತ್ತೆ, ಅದೇ ಕಲ್ಪರಸ, ಒಂದು ಶ್ರೇಷ್ಠವಾದ ರಸ ಅಂತ ಹೇಳ್ಬೋದು. ಅದನ್ನ ನಾವು ಸೂರ್ಯ ಉದಯ ಆಗೋದ್ಕಿಂತ ಮುಂಚೆ ಇಲ್ಲ 4 degrees ಒಳಗೆ ಶೇಖರಣೆ ಮಾಡಿ ಅದನ್ನ ಕುಡಿದ್ರೆ ಈ ಡಯಾಬಿಟೀಸ್ ಇರತಕ್ಕಂಥ ಸಮಸ್ಯೆ, ಆ ರಕ್ತದೊತ್ತಡ ಏನ್ ಹೇಳ್ತೀವಿ, ಬ್ಲಡ್ ಶುಗರ್ ಲೆವೆಲ್ಸ್, ಇನ್ಸುಲಿನ್, ಅದನ್ನೆಲ್ಲ ಒಂದು ಆ ತೋಟಿಗೆ ತರತಕ್ಕಂಥ ಶ್ರೇಷ್ಠ ಗುಣ ಆ ಕಲ್ಪರಸ ಅಲ್ಲಿದೆ. ಕೋಕೋನಟ್ ಶುಗರ್ ಅಂತ ಹೇಳ್ತೀವಿ, ಕಲ್ಪರಸದ ಸಕ್ಕರೆ, ಅದನ್ನ ಮಾಡ್ತೀವಿ. ಕೋಕೋನಟ್ ನೆಕ್ಟರ್ ಅಂತಾರೆ, ಅಥವಾ ಹನಿಯ ರೀಪ್ಲೇಸ್ಮೆಂಟ್ ಇದು, ಈ ವೀಗನ್ಸ್ ಅಂತ ಹೇಳ್ತಾರೆ, ಪ್ರಾಣಿಯಿಂದ ಬರ್ತಕ್ಕಂಥ ಆಹಾರ ಯಾವ್ದನ್ನು ಸೇವಿಸಲ್ಲ ಅವರು, ಹಾಲಿರ್ಬೋದು, ಹನಿ ಬೀಯಿಂದ ಬರ್ತಕ್ಕಂಥ ಹನಿ, ಅವರಿಗೆ ಪರ್ಯಾಯ ಏನು ಅಂದ್ರೆ ಪ್ಲಾಂಟ್ ಬೇಸ್ಡ್ ಫುಡ್ ಅಂತ ಹೇಳ್ತಾರೆ. ಸೊ ಈ ಕೋಕೋನಟ್ ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಅದರಿಂದ ಬರ್ತಕ್ಕಂಥ ನೆಕ್ಟರ್ ಹನಿಯ ರೀಪ್ಲೇಸ್ಮೆಂಟ್ ಅದು. ಸೊ ಅದನ್ನ ಯೂಸ್ ಮಾಡ್ತಾರೆ, ಕೋಕೋನಟ್ ಹನಿ ಇರ್ಬೋದು, ಕೋಕೋನಟ್ ಜಾಗರಿ ಮಾಡ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡ್ತಾರೆ, ಕೆಲವು FPO ಇನ್ನೂ ರಿಸರ್ಚ್ ಆಗ್ತಿದೆ ಅದು ಹೇಗೆ ಅದನ್ನ ಸ್ಟೆಬಿಲೈಸ್ ಮಾಡೋದು ಅಂತ. ಸೊ ಸಣ್ಣ ಪ್ರಮಾಣದಲ್ಲಿ ಇದನ್ನ ಮಾಡ್ತಾ ಇದೀವಿ ಇವಾಗ, ಕೋಕೋನಟ್ ನೀರ ವ್ಯಾಲಿಡೇಷನ್ ಪ್ರಾಡಕ್ಟ್. ಕೋಕೋನಟ್ ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಅಥವಾ ನೆಕ್ಟರ್ ಇರ್ಬೋದು, ಹೇಗಿದ್ರೆ ಉತ್ಪಾದನೆಯನ್ನ ಮಾಡುವಂಥದ್ದು? ಅದೇ ನಾವು ನೀರನ್ನ ಟ್ಯಾಪ್ ಮಾಡಿ 4 degrees ಸಂರಕ್ಷಣೆ ಮಾಡಿ ಅದನ್ನ, ಯಾಕೆಂದ್ರೆ ಅದು ಕ್ರಾಸ್ ಆದ್ರೆ ಫರ್ಮೆಂಟ್ ಆಗುತ್ತೆ, ಅದು pH ವ್ಯಾಲ್ಯೂ ಎಲ್ಲ ಮೇಂಟೈನ್ ಮಾಡ್ಕೊಂಡು ಅದನ್ನ ಅಗೇನ್ ಇಟ್ಸ್ ಆಲ್ ಹ್ಯಾಂಡ್ ಮೇಡ್, ನಾನು ಇವಾಗ ಮಾಡ್ತಾ ಇದ್ದೋ, ಅದನ್ನ ಬಾಯ್ಲ್ ಮಾಡಿ ಅದನ್ನ ಲಿಕ್ವಿಡ್ ಸಾಲಿಡ್, ನೀವು ಹೆಂಗೆ ನೀವು ಶುಗರ್ ಕೇನ್ ಬೆಲ್ಲ ಮಾಡ್ತಾರೆ ಸೇಮ್ ಅದೇ ಪ್ರೊಸೆಸ್ ಇದು, ಶುಗರ್ ಕೇನ್ ಜ್ಯೂಸ್ ತೆಗೆದ್ಬಿಟ್ಟು ಬೆಲ್ಲ ಮಾಡ್ತಾರಲ್ಲ, ಬಾಯ್ಲ್ ಮಾಡಿ ಅದೇ ಪ್ರೊಸೆಸ್ ಅಲ್ಲಿ ಇದು ಬರುತ್ತೆ. ತೆಂಗಿನ ಬೆಲ್ಲದ ವೈಶಿಷ್ಟ್ಯತೆ ಏನು? ಸೇಮ್ ಕೋಕೋನಟ್ ಶುಗರ್ಗೆ ಏನ್ ಗುಣ ಇದೆ, ಶುಗರ್ನ ಬೆಲ್ಲ ಮಾಡಿ ಅದನ್ನ ಪೌಡ್ರಿಕ್ ಫಾರ್ಮ್ ತರದು, ಬೆಲ್ಲ ಸಮಥಿಂಗ್ ಇಚ್ ಇನ್ ಬ್ಲಾಕ್ಸ್ ಅಲ್ಲಿ ಇರುತ್ತೆ, ಅದೇ ಗುಣಗಳು. ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇರುತ್ತೆ ಅದರಲ್ಲಿ, ಆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಯಾವತ್ತು ಜಾಸ್ತಿ ಇತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಯಾವುದೇ ಸ್ವೀಟ್ನರ್ ಅಲ್ಲಿ ನಿಮ್ಮ ಫುಡ್ ಅಲ್ಲಿ ನಿಮ್ಮ ರಕ್ತದೊತ್ತಡನ ಹೆಚ್ಚಿಸುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇದ್ರೆ ಈ ಕೋಕೋನಟ್ ಶುಗರ್ ಇರ್ಬೋದು, ತಾಳೆ ಮರದ ಬೆಲ್ಲಕ್ ಇರ್ಬೋದು, ಸ್ಟೀವಿ ಆಗಿರ್ಬೋದು, ಸೊ ಇದೆಲ್ಲ ನಿಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ತರುತ್ತೆ. ಅದರಲ್ಲೇ ಒಂದು ಇರೋದಂದ್ರೆ ಈ ಕೋಕೋನಟ್ ಶುಗರ್, ವಿಚ್ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿರೋದು. ತೆಂಗಿನ ಎಣ್ಣೆಯನ್ನ ತೆಗೆದ್ಮೇಲೆ ಸಾಕಷ್ಟು ಹಿಂಡಿ ಉಳಿಯುತ್ತೆ. ಹಿಂಡಿಯನ್ನ ಸಾಮಾನ್ಯವಾಗಿ ದನಕರುಗಳಿಗೆ ಕೊಡುವಂತದ್ದು ಒಂದು ವಾಡಿಕೆ ಮೊದಲಿಂದಲೂ ಕೂಡ, ಅಥವಾ ಗಿಡ ಮರಗಳಿಗೆ ಅದನ್ನ ಬಳಸ್ತಕ್ಕಂಥದ್ದು, ಅದಲ್ಲದೆ ಬೇರೆ ತರಹದ ಉತ್ಪನ್ನಗಳನ್ನು ಕೂಡ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಆಲೋಚನೆ. ಏನೇನನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ನೀವು ಏನೇನ್ ಮಾಡ್ತಾ ಇದ್ದೀರಾ? ಸೊ ಇವಾಗ ಒಂದು ನಾವು ಅದು ಸ್ಕ್ರಬ್ಬರ್ ಆಗಿ ಆಕ್ಟ್ ಆಗಿದ್ರಿಂದ, ಅದು ರಫ್ನೆಸ್ ಇರೋದ್ರಿಂದ ಮತ್ತೆ ಆಯಿಲ್ ಕಂಟೆಂಟ್ ಇದ್ರಿಂದ ಅದರಲ್ಲಿ ಒಂದು ಕೋಕೋ ಅಸ್ಕ್ ಸ್ಕ್ರಬ್ಬರ್ ಸೋಪ್ ಅಂತ ಮಾಡ್ತಾ ಇದೀವಿ. ಅದು ಡ್ಯುಯಲ್ ಆಗಿ ಯೂಸ್ ಮಾಡ್ಬೋದು, ಒಂದು ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು, ಒಂದ್ ಸೈಡ್ ಅದರ್ ಸೈಡ್ ಸೋಪ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದರಿಂದ ಇವಾಗ ಅದನ್ನ ಪೌಡರ್ ಫಾರ್ಮ್ ಮಾಡಿ ಅದನ್ನ ಕುಕ್ಕೀಸ್ ಮಾಡೋಣ ಅಂತ ಪ್ಲಾನ್ ಇದೆ, ಅದನ್ನು ಒಂದ್ ನೋಡ್ತಾ ಇದೀವಿ. ಇಲ್ಲ ಅಂದ್ರೆ ಸ್ವೀಟ್ಸ್ ಮಾಡ್ಬೋದು, ಕಡಲೆ ಮಿಠಾಯಿ ಅದೇ ಕಾಯಿ ಮಿಠಾಯಿ ಇರ್ಬೋದು, ಅಥವಾ ಇನ್ನೇನಕ್ಕಾರ ಸ್ವೀಟ್ಸ್ ಬಳಕೆ ಮಾಡ್ಬೋದು. ಮೇನ್ ಅದನ್ನ ಫುಲ್ ಕಾನ್ಸಂಟ್ರೇಟ್ ಮಾಡಿ ಪ್ರಾಡಕ್ಟ್ನ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ರೆ ತೆಂಗಿನಿಂದ ಬರ್ತಕ್ಕಂಥ ಒಂದು ತೆಂಗಿನ ಮರದಿಂದ ಏನು ವೇಸ್ಟ್ ಆಗಿ ಬರುತ್ತೆ ಆ ವೇಸ್ಟ್ನ ಕನ್ವರ್ಟ್ ಮಾಡೋ ಶಕ್ತಿ ವೇಸ್ಟ್ ಅಲ್ಲೂ ಇದೆ ತೆಂಗಿನ ಮರದಿಂದ, ಅಷ್ಟನ್ನ ಹೇಳ್ಬೋದು ನಾನು. ಸೊ ಅದನ್ನ ಏನಂತಾರೆ ನಾವು ಇಂಗ್ಲಿಷ್ ಅಲ್ಲಿ ಅಂದ್ರೆ ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಆ ವೇಸ್ಟ್ ಅನ್ನು ನಾವು ಎಂಡ್ ರಿಸೋರ್ಸ್ ಎಂಡ್ ಹೋಗೋದನ್ನ ಕಮ್ಮಿ ಮಾಡಿದ್ರೆ, ಇನ್ನ ನಾವು ಅದಕ್ಕೆ ಜೀವ ಕೊಟ್ರೆ ವೇಸ್ಟಿಗೆ ರೀಚ್ ಆಗೋದು ಸ್ವಲ್ಪ ದಿವಸ ಕಮ್ಮಿ ಮಾಡ್ತೀವಿ. ಸೊ ಅದನ್ನ ಪ್ಲಾನ್ ಮಾಡ್ತೀವಿ. ಸೋಪ್ ಅನ್ನ ಮಾಡಬಹುದು, ಅದನ್ನ ಈಗಾಗಲೇ ನೀವು ಮಾಡ್ತಾ ಇದ್ದೀರಾ, ಅದನ್ನ ಮಾರಾಟವನ್ನು ಕೂಡ ಮಾಡ್ತಾ ಇದ್ದೀರಾ. ಏನ್ ವೈಶಿಷ್ಟ್ಯ ಸೋಪಿಂದು? ಒಂದು ಏನಂದ್ರೆ ಅದು ಸ್ಕ್ರಬರ್ ಸೋಪ್ ಅಂತ ಹೇಳಿದೆ, ಸ್ಕ್ರಬರ್ ಆಗಿ ಯೂಸ್ ಮಾಡಬಹುದು. ಎರಡನೇದು ವರ್ಜಿನ್ ಕೋಕೋನಟ್ ಆಯಿಲ್ ಹಾಕ್ತೀವಿ. ಆಲ್ರೆಡಿ ಅದರಲ್ಲಿ ಸ್ವಲ್ಪ ವರ್ಜಿನ್ ಕೋಕೋನಟ್ ಆಯಿಲ್ ಇರುತ್ತೆ ಕಾಯಿ ತುರಿಯಲ್ಲಿ. ಒಂದು ಇಟ್ಸ್ ಗುಡ್ ಫಾರ್ ಮಾಯಿಶ್ಚರೈಸಿಂಗ್, ಮಾಯಿಶ್ಚರೈಸಿಂಗ್ ತುಂಬಾ ಒಳ್ಳೇದು. ಎರಡನೇದು ಬಾಡಿನ ಸಾಫ್ಟ್ನೆಸ್ ಆಗಿಡಕ್ಕೆ, ಕೈ ಏನು ಹೊಡೆದಿದ್ರೆ ಅದಕ್ಕೆಲ್ಲ ನಾವೇನು ತೆಂಗಿನೆಣ್ಣೆ ಹಚ್ಕೊಂತಿದೀವಿ ಅದೇ ತೆಂಗಿನೆಣ್ಣೆ ನಿಮಗೆ ಸೋಪಲ್ಲೇ ಬರುತ್ತೆ. ಇಟ್ಸ್ ಗುಡ್ ಫಾರ್ ಬೇಸಿಕಲಿ ಮಾಯಿಶ್ಚರೈಸಿಂಗ್ ಅಂತ. ಬೇಡಿಕೆ ಹೇಗಿದೆ ಸೋಪ್ಗೆ? ಚೆನ್ನಾಗಿದೆ, ತಗೊಂಡವರು ಯೂಸ್ ಮಾಡಿ ಅದನ್ನ ಬೇರೆಯವ್ರಿಗೆ ಹೇಳ್ತಾರೆ. ಸೆಕೆಂಡ್ ಥಿಂಗ್, ನಾವು ಅನ್ಕೊಂಡು ಓಕೆ ಇವಾಗ ಏನಾಗಿದೆ ಅಂದ್ರೆ ಇವಾಗ ಗಿಫ್ಟಿಗೂ ಕೊಡ್ತಾವ್ರೆ. ಇದನ್ನು ಒಂದು ಮಾಡಿದ್ವಿ, ಒಂದು ಸಸ್ಟೈನಬಲ್ ಹೋಲಿಸ್ಟಿಕ್ ಕ್ಯಾಂಪರ್ ಅಂತ. ಈ ದೀಪಾವಳಿ ಟೈಮಲ್ಲಿ ನಾವು ಕ್ಯಾಂಡ್ಲು ಮಾಡ್ತೀವಿ, ಚಿಪ್ಪಿಂದ ಎಣ್ಣೆ ಇದೆ ಸರಿ, ಒಂದು ಪ್ಯಾಕೇಜ್ ಮಾಡ್ಬಿಟ್ಟು ದೀಪಾವಳಿಗೆ ಲಾಸ್ಟ್ ಒಂದು ದೀಪಾವಳಿ ಗಿಫ್ಟ್ ಮಾಡಿದೆ. ಏನಂದ್ರೆ ಇವಾಗ ನಾವು ರೀಸೆಂಟ್ ಆಗಿ ಒಬ್ರು ಮಾಡಿದ್ದು, ಯಾವ್ದೋ ಮನೆಗೆ ಹೋಗ್ತೀವಿ, ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗ್ತೀವಿ, ಯಾರೋ ಫಂಕ್ಷನ್ ನಿಮ್ಗೆ ಮನೆಗೆ ಬರ್ತಾರೆ, ಏನೋ ಪೂಜೆ ಇದ್ದಾಗ, ಲಕ್ಷ್ಮೀ ಪೂಜನ ಏನೋ ಪೂಜೆ ಇದ್ದಾಗ, ನಾವು ಅವ್ರಿಗೆ ಪದ್ಧತಿ ಏನು ಅಂದ್ರೆ ಬಂದವ್ರಿಗೆ ಒಂದು ಬ್ಲೌಸ್ ಪೀಸು ಅಥವಾ ಏನೋ ಒಂದು ಬಾಕ್ಸ್ ಡಬ್ಬಾನ ಏನೋ ಕೊಡ್ತಾ ಇದ್ವಿ. ಇವಾಗ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಅನ್ನೋ ಒಂದು 7-3 ಜನ ಮಾಡಿದ್ದು, ಸರಿ ಏನೋ ಕೊಡ್ತೀವಿ, ಅದ್ರ ಬದಲು ಒಳ್ಳೆ ಆಹಾರನೇ ಕೊಟ್ರೆ ಅವ್ರಿಗೆ. ತೆಂಗಿನೆಣ್ಣೆ ಚಿಕ್ಕ ಬಾಟ್ಲ್ ಅಲ್ಲಿ ಮಾಡಿಸ್ಕೊಂಡು, ನಮ್ಮ ಹತ್ರ ಬಂದವ್ರಿಗೆ ಒಂದೊಂದು ಬಾಟ್ಲು ತೆಂಗಿನೆಣ್ಣೆ ಕೊಟ್ರು, ಅವರಿಂದ ಒಂದು ಪ್ರಚಾರ ಆಯ್ತು. ಸೊ ಆ ಮೈಂಡ್ ಸೆಟ್ಗೆ ಜನ ಬರಬೇಕು. ಈ ವೇಸ್ಟ್ ಡಬ್ಬಾಗಳು ಕೊಡೋದು ಅಥವಾ ಡ್ರೈ ಫ್ರೂಟ್ಸ್ಗಳು ಕೊಡೋದು, ಬ್ಲೌಸ್ ಪೀಸ್ ಕೊಡೋದು, ಎಲ್ಲರ ಮನೆಯಲ್ಲೂ ತುಂಬಾ ಬಿದ್ದೋಗಿದೆ ಅದು. ಒಂದು ಒಳ್ಳೆ ಆಹಾರ ಶೇರ್ ಮಾಡಿ ಅಥವಾ ಈ ತರದ ಒಂದು ಸಸ್ಟೈನಬಲ್ ಗಿಫ್ಟ್ ನ ಶೇರ್ ಮಾಡಿ ಅವ್ರಿಗೆ. ಸೊ ಅದು ಇವಾಗ ಸ್ವಲ್ಪ ನಮ್ಮಲ್ಲಿ ಕಸ್ಟಮರ್ಸ್ ತಗೊಂಡು ಅವ್ರ ಹತ್ರ ಶೇರ್ ಮಾಡೋದ್ರಿಂದ, ಸೋಪ್ಸ್ ಶೇರ್ ಮಾಡೋದಿರ್ಬೋದು, ಅದು ಒಂದು 15 ಫಂಕ್ಷನ್ ಇದೆ ನಾಳೆ, ಒಂದು 50 ಸೋಪ್ ಕಲಿಸಿ ಪ್ಯಾಕ್ ಮಾಡ್ಬಿಟ್ಟು ಬಂದವ್ರಿಗೆ ಒಂದು ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾರೆ, ರಿಟರ್ನ್ ಗಿಫ್ಟ್ ಆಗಿ ಕೊಡ್ತೀವಿ ಅಂತ ಇವಾಗ ಆ ತರ ಮಾಡ್ತಾವ್ರೆ. ಕೋಕೋನಟ್ ಚಿಪ್ಸ್ ಅನ್ನು ಕೂಡ ನೀವು ಮಾಡ್ತಾ ಇದ್ದೀರಾ, ಹೇಗೆ ಇದನ್ನ ಮಾಡುವಂತದ್ದು, ಎಲ್ಲೆಲ್ಲಿ ಚಿಪ್ಸ್ ಅನ್ನ ಬಳಕೆಯನ್ನ ಮಾಡಬಹುದು? ಕೋಕೋನಟ್ ಚಿಪ್ಸ್ ಇದು ಬಂದ್ಬಿಟ್ಟು ಡಿಹೈಡ್ರೇಟ್ ಮಾಡ್ತೀವಿ, ಇದು ನಾಟ್ ಆಯಿಲ್ ಫ್ರೈ ಅಲ್ಲ ಇದು. ಅದನ್ನ ಸ್ಲೈಸ್ ಮಾಡ್ಬಿಟ್ಟು ಅದನ್ನ ವ್ಯಾಕ್ಯೂಮ್ ಡಿಹೈಡ್ರೇಟ್ ಇಂದ ಡಿಹೈಡ್ರೇಟ್ ಮಾಡಿ ಅದು ಫ್ಲೇವರ್ಸ್ ಮಾಡ್ಬೋದು, ಜಾಗರಿ ಇರ್ಬೋದು, ಡಿಫ್ರೆಂಟ್ ಕ್ರಿಸ್ಪಿನೆಸ್ ಸಿಗ್ತಾರಕ್ಕೆ. ಸೊ ಇದು ಒಂದು ಸ್ನಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಎರಡನೇದು ಏನಾರ ನೀವು ಸ್ವೀಟ್ಸ್ ಮಾಡಿದಾಗ ಅದು ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ಬೋದು, ಐಸ್ ಕ್ರೀಮ್ಸ್ ಅಲ್ಲಿ ಇರ್ಬೋದು, ಏನೋ ಸ್ವೀಟ್ಸ್ ಮಾಡಿದಾಗ ಪಾಯಸ ಆ ತರ ಯೂಸ್ ಮಾಡೋದು, ಮೇನ್ಲಿ ಫಾರ್ ದ ಸ್ನಾಕ್. ಹೇಗೆ ಮಾಡುವಂತದ್ದು ಇದನ್ನ? ಅದೇ ನಾವು ಅದನ್ನ ಸ್ಲೈಸ್ ಮಾಡ್ಬಿಟ್ಟು ನಾವು ಯಾವ್ದು ಫ್ಲೇವರ್ ಬೇಕು ಆ ಫ್ಲೇವರ್ ಸೊಲ್ಯೂಷನ್ ಡಿಪ್ ಮಾಡ್ಕೊಂಡು ಅದನ್ನ ಡಿಹೈಡ್ರೇಟ್ ಮಾಡ್ತೀವಿ, ವ್ಯಾಕ್ಯೂಮ್ ಡಿಹೈಡ್ರೇಟರ್ ಮೆಷಿನ್ಸ್ ಅಲ್ಲೆಲ್ಲ ಡಿಹೈಡ್ರೇಟ್ ಮಾಡ್ತೀವಿ. ಇಟ್ಸ್ ನಾಟ್ ಆಯಿಲ್ ಫ್ರೈಡ್. ಡಿಹೈಡ್ರೇಟ್ ಮಾಡಿ ಅದನ್ನ ಆಮೇಲೆ ಬಳಸಬಹುದು, ಎಷ್ಟು ದಿವಸ ಇಡಬಹುದು ಅದನ್ನ? ಮೇನ್ಲಿ ಏನು ಅಂದ್ರೆ ಮಾಯಿಶ್ಚರ್ ಕಂಟೆಂಟ್, ಹೇರ್ಗೆ ಎಕ್ಸ್ಪೋಸ್ ಆಯ್ತು ಬೇಗ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಹೋಗುತ್ತೆ. ಅದ್ ಬಂದು ಕೋಕೋನಟ್ ಚಿಪ್ಸ್ ಇದು ಬಿಕಾಸ್ ಆಯಿಲ್ ಅಲ್ಲಿ ಕರೆದಿರಿ, ಎಣ್ಣೆಯಲ್ಲಿ ಕರೆದಿರೋ ಚಿಪ್ಸ್ಗೆ ನಿಮ್ಗೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ, ಇದ್ರಲ್ಲಿ ಕಮ್ಮಿ ಇರುತ್ತೆ. ಬಟ್ ನೀವು ಕ್ಲೋಸ್ ಆಗೇ ಇತ್ತು ಅಂದ್ರೆ ಯು ಕ್ಯಾನ್ ಕೀಪ್ ಇಟ್ ಅಪ್ ಟು 2 months 3 months ಎಲ್ಲ ಇಡ್ಬೋದು. ಓಪನ್ ಮಾಡಿ ಹೇರ್ಗೆ ಎಕ್ಸ್ಪೋಸ್ ಆಯ್ತು ಅಂದ್ರೆ ಬೇಗ ಒಂದು ವೀಕ್ ಅಲ್ಲೆಲ್ಲ ಫಿನಿಶ್ ಮಾಡ್ಬೇಕು. ತೆಂಗಿನ ಚಿಪ್ ಅನ್ನು ಕೂಡ ಸಾಕಷ್ಟು ಬೇರೆ ಬೇರೆ ತರಹದ ಬಳಕೆಯನ್ನ ಮಾಡ್ತಾರೆ, ನೀವು ಅದರಲ್ಲಿ ಏನೇನು ಮಾಡಿದೀರಾ, ಹೇಗೆ ಮಾಡ್ತಾ ಇದೀರಾ, ಅದ್ರ ಬಗ್ಗೆ ತಿಳಿಸಿ. ಏನು ಅಂದ್ರೆ ಕೋಕೋನಟ್ ಶೆಲ್ ಒಂದು ನಾವು ಮನೆಗೆ ಕಾಯಿ ಹೊಡೆದ್ಮೇಲೆ ಡಿಸ್ಕಾರ್ಡೆಡ್ ಶೆಲ್ಸ್ ಏನಿರುತ್ತೆ ಆ ಡಿಸ್ಕಾರ್ಡೆಡ್ ಶೆಲ್ಸ್ ಇಂದನೇ ಇದಕ್ಕೆ ಲೈಫ್ ಕೊಡಬೇಕು ಅಂದಾಗ ಮತ್ತೆ ಆ ಸಸ್ಟೈನಬಲ್ ಪ್ರಾಡಕ್ಟ್ಸ್ ನ ತರಬೇಕು, ಬಿಕಾಸ್ ನಾವು ಎನ್ವೈರನ್ಮೆಂಟ್ ಸೇವ್ ಮಾಡಲ್ಲ ಅಂದ್ರೆ ಯಾರು ಸೇವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಪರ್ಯಾಯವಾದ ವಸ್ತುಗಳೇನು ಅಂದಾಗ ಈ ಕೋಕೋನಟ್ ಶೆಲ್ ಇಂದ ಒಂದು ಸಸ್ಟೈನಬಲ್ ಬೌಲ್ಸ್ ಮಾಡ್ತೀವಿ, ಸ್ಮೂದೀಸ್ಗಿರ್ಬೋದು, ಐಸ್ ಕ್ರೀಮ್ಸ್ಗಿರ್ಬೋದು. ಇದನ್ನ ಮಾಡ್ತಾ ನಮ್ಗೆ ಓಕೆ ಸೋಪ್ ಡಿಶಸ್ ಮಾಡ್ಬೋದು. ಮನೆಯಲ್ಲಿ ನಾವು ಎಲ್ಲಾ ಸೋಪ್ಸ್ ಎಲ್ಲ ಇಡೋದು, ನಾವು ಬಾತ್ರೂಮ್ಸ್ ಅಲ್ಲಿ ಇರ್ಬೋದು ಅಥವಾ ಸಿಂಕ್ಸ್ ಅಲ್ಲಿ ಇರ್ಬೋದು, ಎಲ್ಲಾದು ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ಅದನ್ನ ಸೋಪ್ ಡಿಶ್ ಮಾಡ್ಬೋದು ಅಂದ್ಬಿಟ್ಟು ಇದರಿಂದ ಸೋಪ್ ಡಿಶ್ ಮಾಡಿದ್ವಿ. ಟೀ ಕಪ್ಸ್ ಮಾಡಿದ್ವಿ, ಅದರಿಂದ ಸ್ಪೂನ್ಸ್ ಮಾಡ್ಬೋದು, ಕೋಕೋನಟ್ ಸ್ಪೂನ್ಸ್, ಕೋಕೋನಟ್ ಟ್ರಂಕ್ ಇಂದ ಸ್ಪ್ಯಾಟುಲಾಸ್ ಮಾಡಿದ್ವಿ. ಈ ತರ ಎಲ್ಲ ಏನೇನು ಮಾಡೋಕ್ಕಾಗುತ್ತೆ ವಿ ಸಿಟ್ ವಿ ಡಿಸೈನ್ ರೀಇಂಜಿನಿಯರ್ ಮಾಡಿ ಥಿಂಕ್ ಮಾಡಿ ಏನ್ ಮಾಡ್ಬೋದು, ಯಾವ್ದು ಗೃಹ ಬಳಕೆಗೆ ಯೂಸ್ ಆಗುತ್ತೆ ಅನ್ನೋದನ್ನ ಅದನ್ನ ಮಾಡಿ ಮಾಡ್ತೀವಿ. ನಾರಿನಿಂದಲೂ ಕೂಡ ಸಾಕಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನ ನೀವು ಮಾಡ್ತಾ ಇದೀರಾ, ನಾರನ್ನ ಹೇಗೆ ಬಳಕೆಯನ್ನ ಮಾಡ್ತಿದ್ದೀರಾ, ಏನೇನ್ ಮಾಡ್ತಿದ್ದೀರಾ? ಸೊ ನಾರಿಂದ ಬೇಸಿಕಲಿ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ಹಿಂದಿನ ಕಾಲದಲ್ಲಿ ಇವತ್ತು ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ ಅಷ್ಟೇ ಪಾತ್ರೆ ತೊಳಿಬೇಕಂದ್ರೆ ನಾರಲ್ಲಿ ತಳಿತಾ ಇದ್ರು, ಬಿಕಾಸ್ ಅದು ಜಿಡ್ಡುನ ಚೆನ್ನಾಗಿ ತೆಗಿತಾ ಇತ್ತು, ಇದೆಲ್ಲ ಆಯ್ತು. ಬಟ್ ಒಂದ್ಸತಿ ಇಂಡಸ್ಟ್ರಿಯಲೈಸ್ ಆದ್ಮೇಲೆ ಈಸಿ ಆಕ್ಸೆಸ್ ಅಂತ ಏನ್ ಹೇಳ್ತೀವಿ, ಅದರಿಂದನೇ ನಾವು ಇವತ್ತು ಪ್ಲಾಸ್ಟಿಕ್ ಹೋಗೋದು. ಎಲ್ಲೋ ಹೋಗಿರ್ತೀವಿ ಏನೋ ತಗೊಬೇಕು ಅಂದಾಗ ನಾವು ಕ್ಯಾರಿ ಬ್ಯಾಗ್ ತಗೊಂಡೋಗಲ್ಲ, ಮುಂಚೆ ಎಲ್ಲ ಅಂದ್ರೆ ಸಂತೆಗೆ ಹೋಗ್ಬೇಕಂದ್ರೆ ಬುಟ್ಟಿ ತಗೊಂಡೋಗೋರು, ಈಸಿಯಾಗಿ ಪ್ಲಾಸ್ಟಿಕ್ ಕವರ್ ಸಿಕ್ತು, ತಗೊಂಬಂದ್ವಿ ಯೂಸ್ ಮಾಡಿದ್ವಿ, ಎಲ್ಲ ಇಸಿದ್ವಿ. ಅದೇ ತರನು ಇದಾಗಿದ್ದು, ಗ್ರೀನ್ ಸ್ಕ್ರಾಚ್ ಪ್ಯಾಡ್ ಬಂತು, ಆ ಗ್ರೀನ್ ಸ್ಕ್ರಾಚ್ ಪ್ಯಾಡ್ ತಂದ್ವಿ ಅಥವಾ ಸ್ಟೀಲ್ ಇಂದು ಪಾತ್ರೆ ತೊಳೆದ್ವಿ, ಎಲ್ಲೋ ಎಸ್ದಾಗ ಇಟ್ ಗೋಸ್ ಟು ಲ್ಯಾಂಡ್ ಫಿಲ್ ಟು ಓಷನ್. ಎಷ್ಟೋ ಓಷನ್ಗೆ ಹೋದಾಗ ಡಾಲ್ಫಿನ್ಸ್ ಇರ್ಬೋದು, ಶಾರ್ಕ್ಸ್ ಇರ್ಬೋದು, ತಿಂದು ಮೀನುಗಳು ಎಷ್ಟೊಂದು ಸಾಯ್ತಾ ಇದೆ. ಅದಕ್ಕೆಲ್ಲ ಕಾರಣ ನಾವೇ. ಅದಕ್ಕೂ ಇವಾಗ ನೇಚರ್ ನಮಗೆ ವಾಪಸ್ ಕೊಟ್ಟಿದೆ, ನೀನು ತಪ್ಪು ಮಾಡಿದ್ದಕ್ಕೆ ನೀನು ತಗೋಂತ, ಈ ಕೋವಿಡ್ ಇರ್ಬೋದು, ಓಷನ್ಸ್ ಇದಾಗ್ತಿರೋದಿರ್ಬೋದು, ಗ್ಲೇಷಿಯರ್ಸ್ ಎಲ್ಲ. ಸೊ ಇದೆಲ್ಲ ಕಾರಣ ತಿಳ್ಕೊಂತಿರ್ಬೇಕಾದ್ರೆ ಓಕೆ, ನಾವು ಸಸ್ಟೈನಬಿಲಿಟಿ ಈಕೋ ಫ್ರೆಂಡ್ಲಿ ಸೈಡ್ಗೆ ಹೋಗ್ಬೇಕು ಅಂದಾಗ ನಮಗೆ ಕಾಣಿಸಿದ್ದು ಫಸ್ಟು ಇದರಿಂದ ಡಿಶ್ ವಾಷರ್ ಮಾಡೋದು, ಬಾಟಲ್ ಕ್ಲೀನ್ ಮಾಡೋಕ್ಕೆ ಕಾಯರಿಂದ, ತವಾ ಬ್ರಷ್. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗೆ ವಿ ವರ್ಕ್ ವಿತ್ ಸಮ್ಮನ್, ಯಾವ್ದೇತನೋ ಬೇರೆಯವ್ರ ಜೊತೆ ಮಾಡ್ತಿರೋ ಇಂಡಸ್ಟ್ರಿಯಲ್ಲಿ ನಮ್ದು ಸ್ವಲ್ಪ ಐಡಿಯಾನ ಶೇರ್ ಮಾಡಿ, ಇದು ಮಾಡ್ಬೋದಾ, ಇದು ನಂಗೆ ರಿಕ್ವೈರ್ಮೆಂಟ್ ಇದೆ, ಇದು ನಮ್ಗೆ ಬೇಕು ಅಂದ್ರೆ ಮಾಡಿ ಅವ್ರ ಹತ್ರ ಮಾಡಿಸ್ಕೊಂಡು ಮಾಡ್ತಾ ಇದ್ದೆ. ಇಡೀ ಸಮುದಾಯದಲ್ಲಿ ಬೇರೆ ಬೇರೆ ಕೃಷಿಕರನ್ನು ಕೂಡ ಒಳಗೊಂಡಂತೆ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಕನಸು, ಹೇಗೆ ಬೇರೆಯವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದಕ್ಕೆ ಅವರ ಪ್ರತಿಕ್ರಿಯೆ ಹೇಗಿದೆ? ಒಂದು ಏನು ಅಂದ್ರೆ ಜಾಸ್ತಿ ಯುವ ರೈತರನ್ನ ನೋಡ್ತಾ ಇದ್ದೀನಿ, ಬಿಕಾಸ್ ಇವಾಗ್ಲಿಂದನೇ ಅವ್ರಿಗೆ ಆ ಕಷ್ಟಗಳು ಗೊತ್ತಾದ್ರೆ, ಬಿಕಾಸ್ ಅವರು ಯೂತ್ಸ್ ಆಗಿರೋದ್ರಿಂದ ಒಂದು ಕಾನ್ಸಂಟ್ರೇಟ್ ಮಾಡ್ತಾರೆ ನಮ್ಮ ಜೊತೆನೂ ಕೈ ಜೋಡಿಸಿದಾಗ, ಒಂದು ಮಾರ್ಕೆಟಿಂಗ್ ಇರ್ಬೋದು, ಆ ಪದಾರ್ಥ ಒಳ್ಳೆ ಪದಾರ್ಥ ಕೊಡೋದು, ಅದೆಲ್ಲ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಮನೆಯಿಂದ ಕೆಲಸ ಮಾಡ್ತಿದ್ರು, ಇವಾಗ ತುಂಬ ಜನ ಸಾಫ್ಟ್ವೇರ್ ಅಲ್ಲಿದ್ದವರೇ ನಮಗೆ ಈ ಸಾಫ್ಟ್ವೇರ್ ಲೈಫ್ ಸಾಕಾಗಿದೆ, ಅಥವಾ ಮನೇಲಿದ್ದೀವಿ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ, ನಾವು ಯಾವತ್ತೂ ನೋಡ್ತಿಲ್ದವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಹೊರಗಡೆ ಇದ್ದವರು, ಇವಾಗ ಮನೆ ಹತ್ರ ಇರೋದ್ರಿಂದ ತೋಟ ನೋಡ್ತಿರೋದ್ರಿಂದ ನಾನು ಒಂದು ಮಾಡ್ಬೋದಾ, ನಂದು ತೋಟ ಇದೆ, ಒಂದು 2,000 ಗಿಡ ತೋಟ ಇದೆ, ಏನಾರ ಮೌಲ್ಯವರ್ಧನೆ ಮಾಡ್ಬೋದಾ, ಇಲ್ಲ ನಿಮ್ ನಾವು ಮಾಡ್ತೀವಿ ನಿಮ್ ಜೊತೆ ಕೈ ಜೋಡಿಸ್ಬೋದಾ, ಆ ಥರ ಜನ ಬರ್ತವ್ರೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರ ಇಂಟೆನ್ಷನ್ ನ ತಿಳ್ಕೊಂಡು, ಮೇನ್ ಏನ್ ಇಂಟೆನ್ಷನ್ ಇದೆ, ಮಾಡೋಕ್ಕಾಗುತ್ತಾ ಕೂರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಆದ್ರೆ ನಾವು ಎಣ್ಣೆ ತಗೊಳಕ್ಕೆ ಒಂದು ಕಾಂಟ್ರಾಕ್ಟ್ ನ ಏನೋ ಮಾಡ್ಕೊಂಡು ಅವ್ರಿಗೆ ನಾಲೆಜ್ ಎಲ್ಲ ಶೇರ್ ಮಾಡಿ ಅವ್ರ ಹತ್ರ ತಗೊಂಡು ಆ ತರ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಬಿಕಾಸ್ ಬರೀ ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ, ಎಲ್ಲಾ ಮೌಲ್ಯವರ್ಧಿತ ಪದಾರ್ಥಗಳು ನಾವೇ ಮಾಡೋ ಅಷ್ಟು ಶಕ್ತಿ ಇದೆ, ಬಟ್ ಆಸಕ್ತಿ ಇರೋರು ಮುಂದೆ ಬಂದು ಮಾತಾಡಿ ಡಿಸ್ಕಷನ್ ಆದಾಗ ಅದು ತುಂಬಾ ಚೆನ್ನಾಗಾಗುತ್ತೆ. ತೆಂಗಿನ ಎಣ್ಣೆ ಅಥವಾ ಯಾವುದೇ ಶುದ್ಧ ಎಣ್ಣೆ ಬಹಳ ದುಬಾರಿ ಅನ್ನುವಂಥದ್ದು ಒಂದು ಇದೆ, ಹಾಗಾಗಿ ಅದರ ಬಳಕೆಗೆ ತುಂಬಾ ಜನ ಮುಂದೆ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಯಾಕೆ ಇದು ಇಷ್ಟೊಂದು ದುಬಾರಿಯಾಗಿ ಗೋಚರಿಸುತ್ತೆ ನಮ್ಮ ಜನರಿಗೆ, ಮತ್ತೆ ಇದನ್ನ ಇನ್ನೊಂದಷ್ಟು ನಾವು ಕಡಿಮೆ ಬೆಲೆಗೆ ಮಾರಾಟವನ್ನು ಮಾಡುವಂತ ಸಾಧ್ಯತೆಗಳು ಇದಾವೆ, ಇದ್ರೆ ಹೇಗೆ ಮಾಡಬಹುದು? ತೆಂಗಿನ ಎಣ್ಣೆ ಅಲ್ಲ, ಎಲ್ಲಾ ಎಣ್ಣೆನು ನೀವು ಪ್ಯೂರ್ ಆಗಿ ಮಾಡಿದ್ರೆ ಅದು ರೇಟ್ ಜಾಸ್ತಿನೇ. ನಿಮಗೆ ಇವತ್ತು ಮಾರುಕಟ್ಟೆಯಲ್ಲಿ ನಿಮಗೆ ಯಾವುದೋ ಕಡಲೆಕಾಯಿ ಎಣ್ಣೆನ ಸೂರ್ಯಕಾಂತಿ ಎಣ್ಣೆನ ನಿಮಗೆ 100-120 ಸಿಗುತ್ತೆ. ಇದೇನು ಅಂದರೆ ಯಾವುದೇ ಫುಡ್ನ ತೊಗೊಳಕ್ ಹೋದಾಗ ನಾವೇ ನಮ್ಮ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು, ಒಂದು ಮಾಡ್ತಕ್ಕಂಥ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ, ಆ ತಗೊಳ್ತಕ್ಕಂಥ ವೆಚ್ಚ ಎಷ್ಟಿದೆ ಅದನ್ನು ಮಾಡೋದಕ್ಕೆ. ಒಂದು ಸಣ್ಣ ಎಕ್ಸಾಂಪಲ್, ನಿಮಗೆ 100-120 ರೂಪಾಯಿ ಕಡಲೆಕಾಯಿನ ಕೊಡ್ತಾರೆ ಇವಾಗ ಯಾವುದೋ ಮಾಲ್ಗೆ ಹೋದಾಗ ಯಾವುದೋ ಬ್ರ್ಯಾಂಡು. ಆ ಕಡಲೆಕಾಯಿ ಬೀಜನೇ ನೀವೇ ಮನೇಲಿ ತೊಗೊಳ್ಳಿ, ಅಂಗಡಿಯಲ್ಲಿ ತೊಗೊಳ್ಳಿ, ನಿಮಗೆ 80-90 ರೂಪಾಯಿ ಅಥವಾ 100 ರೂಪಾಯಿ ಕಡಲೆ ಬೀಜ ಕಾಸ್ಟ್ ಇದೆ. ನೀವು ತಗೊಂಡೋಗಿ ಯಾವುದೋ ಗಾಣ ನಿಮ್ಮೂರಲ್ಲಿ ಇರ್ತಕ್ಕಂಥ ಗಾಣಕ್ಕೆ ತಗೊಂಡೋಗಿ, 1 ಕೆಜಿ ಕಡಲೆಕಾಯಿಗೆ ನಿಮಗೆ 1 ಕೆಜಿ ಎಣ್ಣೆ ಬರುತ್ತಾ ನೋಡಿ ಅಥವಾ ಎಷ್ಟು ಬರುತ್ತೆ. ನಿಮಗೆ ಬೇಕಾಗಿರೋದು ಕಡಲೆ ಬೀಜದಲ್ಲಿ 40% ಪ್ರಮಾಣ ಆಯಿಲ್ ಕಂಟೆಂಟ್ ಇರುತ್ತೆ. 1 ಲೀಟರ್ ಎಣ್ಣೆಗೆ ನಿಮಗೆ 3-3.5 ಕೆಜಿ ಕಡಲೆಕಾಯಿ ಬೇಕು. ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಮಾಡಿದಾಗ ನಿಮಗೆ 240 ಹಂಗೆ 300 ಹಂಗಾಗುತ್ತೆ. ಲೇಬರು, ಅವ್ರು ಹಾಕಿದ್ದು, ಮಾರ್ಕೆಟಿಂಗು ಎಲ್ಲ ಮಾಡಿದ್ರು ಒಂದು 300-350 ರೂಪಾಯಿ ಕೊಡಬೇಕು. ನಿಮಗೆ ಹೆಂಗೆ 120 ರೂಪಾಯಿ ಕೊಡ್ತಾರೆ, ನೀವೇ ಅದನ್ನು ಯೋಚನೆ ಮಾಡಿ ಏನು ಮಾಡ್ಬೋದು, ಏನೋ ಮಿಕ್ಸ್ ಮಾಡ್ತಾರ ಏನೋ ಅಂತ ಅಲ್ಲಿ ನೀವು ಥಿಂಕ್ ಮಾಡಿ ಇದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಎಣ್ಣೆ ಎಂಥ ಎಣ್ಣೆ ಕೊಡ್ತೀವಿ ಅಂತ. ಒಂದು ಅದು, ಎರಡನೇದು ನಾನು ತೆಂಗಿನ ಎಣ್ಣೆಗೂ ಅಷ್ಟು ಅದೇ ಥರನೇ, ನಾವು ಎಷ್ಟು ರಾ ಮೆಟೀರಿಯಲ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಲೇಬರ್ ಆಗುತ್ತೆ. ನಾವು ಒಂದು ಯೂನಿಟ್ ಹಾಕಿರ್ತೀವಿ, ನಾವು ಏನೋ ಬ್ಯಾಂಕ್ ಲೋನ್ ತೊಗೊಂಡು ಯೂನಿಟ್ ಹಾಕಿರ್ತೀವಿ, ಆದರೂ ಖರ್ಚಿರ್ಬೋದು. ಸೊ ಹೋಲ್ ಪ್ರೊಸೆಸಿಂಗ್ ನಮ್ಮ ಎಫರ್ಟ್ ಇರ್ಬೋದು. ಸೊ ಹೋಲ್ ಪ್ರೊಸೆಸಿಂಗ್ ಮಾಡಿ ಅದಕ್ಕೆ ಅಂತಲೇ ಇವತ್ತು ಇಂಡಿಯಾದಲ್ಲಿ ಅಥವಾ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಕಮ್ಮಿ ರೇಟಿಗೆ ಕೊಡ್ತಕ್ಕಂಥ ವರ್ಜಿನ್ ಕೋಕೋನಟ್ ಆಯಿಲು ಇವತ್ತು ನಾನೇ ಇದ್ದೀನಿ. ಯಾಕೆಂದರೆ ಆ ತಿಂತಕ್ಕಂಥ ಎಣ್ಣೆ ವರ್ಜಿನ್ ಕೋಕೋನಟ್ ಆಯಿಲ್ ಅವತ್ತು ಗೊತ್ತಿಲ್ಲದಾಗ ಆ ಎಲ್ಲ ಗ್ರಾಹಕರಿಗೂ ಗೊತ್ತಾಗಬೇಕು, ಅದ್ರ ಮೌಲ್ಯ ತಿಳಿಬೇಕು ಅಂತಲೇ ಅವತ್ತು ಕಮ್ಮಿ ರೇಟ್ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಅದು ಗಾಜಿನ ಬಾಟ್ಲಲ್ಲಿ ಕೊಡ್ತೀವಿ, ಒಂದು ಸಸ್ಟೈನಬಲ್, ಇದರಲ್ಲಿ ಪ್ಲಾಸ್ಟಿಕ್ನು ಯೂಸ್ ಮಾಡಲ್ಲ, ಆ ಥರ ಕೊಡ್ತೀವಿ. ಇತ್ತೀಚೆಗೆ ನಮ್ಮ ಹಾಸನ ಜಿಲ್ಲೆಯನ್ನು ಒಂದು ಜಿಲ್ಲೆ ಒಂದು ಉತ್ಪನ್ನದರ ಅಡಿಯಲ್ಲಿ ತರಲಾಗಿದೆ. ಸಾಕಷ್ಟು ಚಟುವಟಿಕೆಗಳು ಮತ್ತು ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇದರಿಂದ ನೀವೇನಾದರೂ ಅನುಕೂಲಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯ್ತಾ ಅನ್ನುವಂಥದ್ದು ಒಂದು. ಇದನ್ನು ಹೇಗೆ ಅನುಷ್ಠಾನ ಮಾಡಿದರೆ ನಮ್ಮ ತೆಂಗು ಏನಿದೆಯೋ ಅದಕ್ಕೆ ಒಂದು ಒಳ್ಳೆ ಬೆಲೆ ಬರುವ ಹಾಗೆ, ತೆಂಗು ಬೆಳೆಗಾರರಿಗೂ ಕೈ ತುಂಬ ಹಣ ಸಿಗುವ ಹಾಗೆ ಮಾಡಬಹುದು ಅಂತ ಹೇಳಿ ಅನ್ಸುತ್ತೆ ನಿಮಗೆ? ಈ ಆತ್ಮ ನಿರ್ಭರ್ ಭಾರತ್ ಸ್ಕೀಮ್ ಅಲ್ಲಿ ನಾವು ಏನು ಇಂಪೋರ್ಟ್ ಮಾಡ್ಕೊಂತ ಇದೀವಿ ಹೊರಗಿನಿಂದ, ಆ ಇಂಪೋರ್ಟ್ ನ ತಡಿಬೇಕು. ಈ ಚೈನಾದಿಂದ ಇರ್ಬೋದು ಅಥವಾ ಬೇರೆ ಕಡೆಯಿಂದ, ನಮ್ಮ ದೇಶದಲ್ಲೇ ಎಲ್ಲಾ ಉತ್ಪನ್ನಗಳನ್ನು ನಾವು ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂತ ರೈತರಿರ್ಬೋದು ಜನ ಅವರು ಸಮೃದ್ಧಿ ಆಗ್ತಾರೆ, ನಮ್ಮಲ್ಲೇ ಒಂದು ಸಿಗುತ್ತೆ ಕಡಿಮೆ ವೆಚ್ಚಕ್ಕೆ ಅಂತ. ಆತ್ಮ ನಿರ್ಭರ್ ಭಾರತ್ ಸ್ಕೀಮ್ ಅಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ರು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಸನ್ ಜಿಲ್ಲೆಗೆ ನಾವು ತೆಂಗು ಬೆಳೆಯೋ ಪ್ರದೇಶ ಆಗಿದ್ರಿಂದ ನಮಗೆ ಅದನ್ನ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಅದು ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಅದಕ್ಕೆ ಇವಾಗ ಅಪ್ಲಿಕೇಶನ್ ಹಾಕಿದೀವಿ, ನಮಗೂ ಬೇರೆ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸಹಾಯಧನ ಸಿಗೋದ್ರಿಂದ. ಈ ತರ ಸಣ್ಣ ರೈತರು ಏನಾರ ತೆಂಗಿನ ಮೌಲ್ಯವರ್ಧನೆ ಮಾಡ್ತಾ ಇದ್ರೆ ಅವರು ಹೋಗಿ ಅಪ್ರೋಚ್ ಮಾಡಿ ಅದನ್ನ, ಅದರಿಂದ ಲೋನ್ಸ್ ಇರ್ಬೋದು, ಮಾಹಿತಿ ಇರ್ಬೋದು, ನಾಲೆಜಸ್ ಇರ್ಬೋದು. ಈ ಬರೀ ಒಂದು ನನ್ನ ಹತ್ರ ದುಡ್ಡಿದೆ, ನನಗೂ ಮಾಡೋ ಹುಮ್ಮಸ್ ಇದೆ, ಅದಕ್ಕೆಲ್ಲದಕ್ಕೂ ಮೀರಿದ್ದು ಒಂದು ಆಸಕ್ತಿ ಇರಬೇಕು, ಡಿಟರ್ಮಿನೇಷನ್, ಅದು ರಿಸರ್ಚ್ ಮಾಡಿರಬೇಕು ಈ ಪ್ರಾಡಕ್ಟ್ ಇಂದ ಏನೇನು ಗುಣ ಇದೆ. ಸೊ ಅದೆಲ್ಲದನ್ನು ಶೇರ್ ಮಾಡ್ತಾರೆ ತಿಳ್ಕೊಂಡು. ಕೊನೆಗೆ ಎಲ್ಲ ಇತ್ತು, ದುಡ್ಡಿಲ್ಲ ಅಂದಾಗ ಇವಾಗ ಬ್ಯಾಂಕ್ ಲೋನ್ ಸಬ್ಸಿಡೀಸ್ ಇದೆ ಇನ್ ದ ಫಾರ್ಮ್ ಆಫ್ ODOP. ಸೊ ಅದನ್ನು ತಗೊಂಡು ಮಾಡಬಹುದು ಸಣ್ಣ ಅಥವಾ ಯುವಕರು ಅಥವಾ ಉದ್ಯಮಿಗಳು. ತೆಂಗಿನ ಬೇರೆ ಬೇರೆ ತರಹದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಉತ್ಪಾದನೆಯನ್ನ ಮಾಡಿ ಮಾರಾಟವನ್ನು ಕೂಡ ನೀವೇ ಮಾಡ್ತಾ ಇರತಕ್ಕಂಥದ್ದು, ಅದಕ್ಕಾಗಿ ತಮ್ಮದೇ ಆದಂತಹ ಒಂದು ಮಾರುಕಟ್ಟೆಯನ್ನು ಕೂಡ ಸೃಷ್ಟಿಯನ್ನ ಮಾಡ್ಕೊಂಡಿದ್ದೀರಾ, ಸೋಷಿಯಲ್ ಮೀಡಿಯಾನ ಇದಕ್ಕೆ ಬಳಕೆಯನ್ನ ಮಾಡ್ಕೊಂಡಿದ್ದೀರಾ, ಮಾಡ್ಕೊಂಡಿದ್ದೆ ಅದರಲ್ಲಿ ಹೇಗೆ ಮಾಡ್ಕೊಳ್ತಿದ್ದೀರಾ, ಹೇಗೆ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತ ಹೇಳಿ ಅನ್ಸುತ್ತೆ? ನಾವೇನು ಅವಾಗಲೇ ಹೇಳಿದೆ, ನೀವು ಹೇಗೆ ಕಸ್ಟಮರ್ನ ಇದು ಮಾಡ್ತೀರಾ, ಹೇಗೆ ಸೆಲ್ ಮಾಡ್ತೀರಾ ಅಂದಾಗ ನಾವು ಫಿಸಿಕಲ್ ಈ ಈವೆಂಟ್ಸ್ಗಳಿಗೆ ಸಂತೆಗಳಿಗೆ ಎಲ್ಲ ಮಾಡ್ತೀವಿ ಅಂತ. ಇದ್ರ ಜೊತೆಗೆ ನಮ್ಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಬೇಕು, ಯಾಕಂದ್ರೆ ಈ 2 ವರ್ಷ ಕೋವಿಡ್ ಬಂದಾಗ ನಮ್ಗೆ ಈ ಫಿಸಿಕಲ್ ಮೀಟಿಂಗ್ಸೇ ಕಟ್ ಆಯ್ತು. ಯಾರನ್ನೂ ಯಾರನ್ನೂ ಮೀಟ್ ಮಾಡಲ್ಲ, ನಾವೆಲ್ಲೂ ಹೋಗಕ್ಕಾಗಲ್ಲ, ಮನೇಲೆ ಕುತ್ಕೊಬೇಕಾಗಿತ್ತು. ಅವತ್ತು ನಾವು ಹೇಗೆ ಸೆಲ್ ಮಾಡಬೇಕಾಗಿತ್ತು ಅಂದಾಗ ನಮಗೆ ಬಂದಿದ್ದೆ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಾಪ್ ಅಲ್ಲಿ ಇರ್ಬೋದು, ನಾವೇನು ಮಾಡ್ತಾ ಇದ್ದೀವಿ, ಆ ಎಣ್ಣೆ ಗುಣಗಳು, ನಾವೇನು ಫಿಸಿಕಲಿ ಏನು ಹೇಳ್ತೀವಿ, ಯಾರಿಗೆ ಹೋದಾಗ ಔಟ್ಸೈಡರ್ಗೆ ಹೇಗೆ ಅಪ್ರೋಚ್ ಮಾಡ್ತೀವಿ, ನಾವೇನೋ ಪದಾರ್ಥ ಮಾಡ್ಬೇಕಾದ್ರೆ ಎಣ್ಣೆ ಗುಣಗಳು ಇರ್ಬೋದು, ಏನು ಮಾಡ್ತಾ ಇದ್ದೀವಿ, ಅದನ್ನೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಕ್ರಿಯೇಟ್ ಮಾಡೋದಿರ್ಬೋದು, ಒಳ್ಳೊಳ್ಳೆ ರೀಲ್ಸ್ ಕ್ರಿಯೇಟ್ ಮಾಡೋದು, ವಿಡಿಯೋ ಮಾಡೋದು, ಅದೆಲ್ಲ ಮಾಡಿ ನಮ್ಮ ಫಾಲೋವರ್ಸ್ಗೆಲ್ಲ ಅದನ್ನ ಹೇಳ್ತಾ ಇದ್ರೆ ಅವರು ಶೇರ್ ಮಾಡ್ಕೊಂಡಾಗ ಅದ್ರ ಬಗ್ಗೆ ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ, ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು. ಸೊ ಅದನ್ನ ಮಾಡ್ಕೊಂಡೋದ್ವಿ. ಸೊ ಅದು ಮಾಡ್ಕೊಂಡೋಗಿ ಆಮೇಲೆ ಆರ್ಡರ್ ಮಾಡ್ತಾರೆ, ಯೂಸ್ ಮಾಡ್ತಾರೆ, ಇಷ್ಟ ಆಯಿತು. ಒಂದು ಮೇನು ಸುಮ್ಮನೆ ನಮಗೆ ಎವ್ರಿಥಿಂಗ್ ಕಷ್ಟಪಟ್ಟು ಲಾಯಲ್ ಆಗಿ ಮಾಡಿದ್ರೆ ಅವ್ರು ನಿಮಗೆ ಕಸ್ಟಮರ್ ಆಗಿ ನಿಮ್ಮನ್ನ ಸ್ಪ್ರೆಡ್ ಮಾಡ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಾವು ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಅದನ್ನ ಬಿಟ್ಟು ಕೃಷಿ ಮಾಡಬೇಕು ಮತ್ತೆ ಕೃಷಿಯಲ್ಲಿಯೇ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿ ಬಂದಂತವ್ರು, ಇದರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದು ನಿಮಗೆ ಇತ್ತ ಆ ಹೊತ್ತಿಗೆ? ಸಕ್ಸಸ್ ಗಿಂತ ಇನಿಷಿಯಲ್ ಮೂಮೆಂಟ್ನೇ ಸಕ್ಸಸ್ ನ ಡಿಫೈನ್ ಮಾಡಕ್ ಆಗಲ್ಲ. ಸಕ್ಸಸ್ ಗಿಂತ ನನ್ಗೇನು ಡ್ರೀಮ್ ಅಥವಾ ಆಸೆ ಇತ್ತು, ಇಲ್ಲಿ ಏನಾರ ಮಾಡಬೇಕು ಅಂತ. ಆ ಕಷ್ಟ ಮೆಟ್ಲುಗಳು ಇತ್ತು, ದುಡ್ಡಿಲ್ಲದ ದಿಸಗಳು ಇದಾವೆ, ಕಷ್ಟಪಟ್ಟಿದ ದಿಸಗಳು ಇದೆ, ನಿದ್ದೆ ಮಾಡಿದ ದಿಸಗಳು ಇದೆ, ಮಾರ್ಕೆಟಿಂಗ್ ಹೋದಾಗ ಅದೆಲ್ಲ ದಿಸಗಳು ಇದೆ. ಸೊ ಎವ್ರಿ ಸಕ್ಸಸ್ ವಿಲ್ ಹ್ಯಾವ್ ಲಾಟ್ ಆಫ್ ಹಾರ್ಡ್ಶಿಪ್ಸ್ ಬಿಹೈಂಡ್. ತಂದೆ ತಾಯಿ ಏನೋ ಕಷ್ಟಪಟ್ಟಿದ್ದಾರೆ ನನ್ನ ಜೊತೆ, ಅವನೇನೋ ಮಾಡ್ತೀಯಾನೆ ಅಂತ. ಸೊ ಇದೆಲ್ಲ ಕಷ್ಟಗಳು ಇತ್ತೆ. ಅವತ್ತು ನಾನು ಸಕ್ಸಸ್ ಆಗ್ತೀನಿ ಅಂತ ಡಿಫೈನ್ ಮಾಡಿರಲಿಲ್ಲ, ಬಟ್ ಏನೋ ನನಗೆ ಆಸಕ್ತಿ ಇದೆ, ಮಾಡ್ಕೊಂಡು ಹೋಗ್ಬೇಕು, ಇದು ತುಂಬ ಚೆನ್ನಾಗಿದೆ, ಇದರಿಂದ ನನಗೇನೋ ಇದ್ದಿದ್ದು ಒಂದು ಆಸೆ ಅಥವಾ ಡ್ರೀಮ್ ಅಥವಾ ಫೋಕಸ್ ಅದು ಮಾಡ್ಕೊಂಡು ಹೋಗಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆಸಕ್ತಿಯಾಗಿ ಸ್ವಲ್ಪ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀವಿ, ತುಂಬ ಜನ ಇಷ್ಟಪಡ್ತವ್ರೆ, ಮಾಡಿದ್ದಕ್ಕೆ ಒಂದು ಬೆಂಡ್ ತರ್ತವ್ರೆ. ಸೊ ಅದೇ ಖುಷಿ, ಎಲ್ಲದಕ್ಕಿಂತ ಸಕ್ಸಸ್ ಅನ್ನೋದು ಅದೇ ಸಕ್ಸಸ್ ಅಂತ ಅನ್ಸುತ್ತೆ. ಯಾರೋ ಒಬ್ಬ ನಿಮಗೆ ರಿವಾರ್ಡ್ ಮಾಡಿದಾಗ ನೀನು ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ ದಟ್ಸ್ ಇಸ್ ಸೆಲ್ಫ್ ಎ ಸಕ್ಸಸ್. ಸೊ ಇಷ್ಟ ಮಾಡಿ ನಿಮ್ಮ ಪದಾರ್ಥ ಚೆನ್ನಾಗಿದೆ ಅಪ್ಪ ನೀನು ಮಾಡಿದೆ ಅಂದ್ರೆ ದಟ್ಸ್ ಇಸ್ ಸೆಲ್ಫ್ ಎ ಸಕ್ಸಸ್. ಸೊ ಯೆಸ್ ಯಾ ಸಕ್ಸಸ್ಫುಲ್ನೆಸ್ ಕಾಣಿಸ್ತಾ ಇದೆ. ಏನ್ ಮಾಡಿದ್ರು ಕೂಡ ತೆಂಗಿನ ಹಿಂದೆನೆ ತಾವು ಮಾಡಿದ್ದು, ತೆಂಗನ್ನ ಆಧರಿಸಿಯೇ ಮಾಡಿದ್ದು, ಅದು ಕೋಕೋನಟ್ ಟೂರಿಸಂ ಇರ್ಬೋದು, ವ್ಯಾಲ್ಯೂಡಿಷನ್ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲಾವುದು ಕೂಡ ತೆಂಗಿನ ಸುತ್ತ ಸುತ್ತದಂತವ್ರು. ತೆಂಗಿನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ನಿಮಗೆ? ತೆಂಗಿನ ಬಗ್ಗೆ ಏನಕ್ಕೆ ಅಂದ್ರೆ, ನಾ ಹೇಳ್ದಂಗೆ ನಾವು ಎಲ್ಲ ತೆಂಗು ಬೆಳೆಗಾರರಾಗಿದ್ರಿಂದ, ನಾವು ಮೂಲತಃ ತೆಂಗಿನ ಬೆಳೆಯನ್ನೇ ಆಧರಿಸಿ ಬಂದಿದ್ರಿಂದ, ಯಾಕೆಂದ್ರೆ ನಮ್ಮ ಜೀವ ಜೀವಾಳ ಅವಾಗೆಲ್ಲ ಬರೀ ತೆಂಗೇ ಇದ್ದಿದ್ದು. ನಮ್ಗೇನೇ ಇಲ್ಲ, ನನಗೆ ನಮ್ಮ ಸ್ಕೂಲ್ಗೆ ಓದಿಸಿದ್ದು ಆ ತೆಂಗಿನ ಮರದಿಂದ ಕೊಬ್ಬರಿ ಆಗಿ ಕೊಬ್ಬರಿ ಬಂದಿದ್ದ ದುಡ್ಡೇ ನಮಗೆ ಸ್ಕೂಲ್ ಓದಿಸಿದ್ದು, ಇನ್ನೊಂದು ಎಲ್ಲ IAS ಸ್ಟಡಿ ಮಾಡಿಸಿದ್ದೆಲ್ಲ. ಆಮೇಲೆ ಅಷ್ಟು ವ್ಯಾಲಿಡೇಷನ್ ಕಾಣಿಸ್ತು, ಒಂದು ಒಂದು ಸಸ್ಟೈನಬಲ್ ಪ್ಲಾಂಟ್ ಅನ್ನಿಸ್ತು ಆ ಕೋಕೋನಟ್ ಟ್ರೀ. ಸೊ ಅದಕ್ಕಾಗಿ ತೆಂಗಿನಿಂದನೇ ಸ್ಟಾರ್ಟ್ ಮಾಡಿದೆ ಕೋಕೋನಟ್ ಪ್ರಾಡಕ್ಟು, ತೆಂಗಿನಂತನೇ ನನ್ನ ಬ್ರ್ಯಾಂಡ್ನೂ ಹೆಸರಿಟ್ಟೆ. ಎಲ್ಲ ಏನೇ ಮಾಡಿದ್ರು ಒಂದು ಕೋಡ್ ಕನೆಕ್ಟ್ ತೆಂಗಿನ ಕೋಕೋನಟ್ ಜೊತೆ ಇದೆ. ನಿಮ್ಮನ್ನ ನಮ್ಮ ಕೆಳಗರು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡುವಂತದ್ದು, ನಿಮ್ಮ ಉದ್ಯಮ, ನಿಮ್ಮ ತೋಟ ಇದನ್ನ ನೋಡಬೇಕು ಅಂತ ಹೇಳಿದ್ರೆ ಹೇಗೆ ಬರುವಂತದ್ದು ಅಥವಾ ಸಂಪರ್ಕ ಮಾಡುವಂತದ್ದು ಹೇಗೆ? ನಮ್ದು ಊರು ಹಾಸನ್ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕರ್ಗುಂದ ಅಂತ ಗ್ರಾಮ, ಆರ್ನಳ್ಳಿಯಿಂದ 3 ಕಿಲೋಮೀಟರ್. ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ, 9740330316. ಇನ್ನೊಂದ್ಸತಿ ಹೇಳ್ತೀನಿ, 9740330316. ಇಲ್ಲಾಂದ್ರೆ ನಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ತೆಂಗಿನ್ ಅಂಡರ್ಸ್ಕೋ ಕೋಕೋನೆಟ್ ಅಂಡರ್ಸ್ಕೋರ್ ಆಯಿಲ್, ಅಥವಾ ಗೂಗಲ್ ಅಲ್ಲಿ ಜಸ್ಟ್ ತೆಂಗಿನ್ ಅಂತ ಟೈಪ್ ಮಾಡಿದ್ರು ನಂದು ಇದು ಬರುತ್ತೆ, ನಂಬರ್ ಸಿಗುತ್ತೆ. ಈ ಮುಖಾಂತರ ಅದರಿಂದ ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೇದು ಮಧು ಅವರೇ, ಇದುವರೆಗೆ ತೆಂಗಿನ ಕೃಷಿಗೆ ಸಂಬಂಧಪಟ್ಟ ಹಾಗೆ, ತೆಂಗಿನ ಮೌಲ್ಯವರ್ಧಿತ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಏನೆಲ್ಲ ಮಾಡಿದ್ದೀರಾ, ಹೇಗೆ ಅದನ್ನ ಮಾಡ್ತಾ ಇದ್ದೀರಾ, ಹೇಗೆ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದೀರಾ ಅನ್ನುವಂತ ವಿಚಾರಗಳನ್ನ ವಿವರವಾಗಿ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮದ ಯುವ ಕೃಷಿಕ ಹಾಗೂ ಉದ್ಯಮಿ ಕೆಬಿ ಮಧು ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳಿದಿರಿ. ಇಲ್ಲಿಗೆ ಇವರ ಸಂದರ್ಶನ ಮುಕ್ತಾಯವಾಗುತ್ತೆ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಯತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಪ್ರಸಾರವಾಯಿತು. ಕಾಡುವ ಗೀತೆಗಳ ಹಿಂದಿನ ರೋಚಕ ಕಥನ ಇದೇನಿದು, ಗಾನಾಂತರಂಗ ಮುಗಿಸೇ ಬಿಟ್ರಲ್ಲ ಅಂತ ಬೇಸರಣ್ಣ. ಸುಮಾರು 1.5 ವರ್ಷ ನಡೆಸಿದ್ದೀವಿ, ಈಗ ಮರುಪ್ರಸಾರ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ ಸಂಜೆ 6:20 ತಪ್ಪದೆ ಟ್ಯೂನ್ ಮಾಡಿ ಹಾಸನ FM 102.2 MHz. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಮರುಪ್ರಸಾರದ ಕಾರ್ಯಕ್ರಮ ಗಾನಾಂತರಂಗ. ಕೆಳಗುರೇ, ಇಂದು ರಾತ್ರಿ 7 ಹಾಗೂ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇಂದು ರಾತ್ರಿ 9:00 ನಮ್ಮ ನಿಲಯದಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ವಿ ದೊರೆಸ್ವಾಮಿ ಅಯ್ಯಂಗರ್ ಅವರ ವೀಣಾ ವಾದನ ಕೇಳಬಹುದು. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು, ಮೊದಲ ಪ್ರೀತಿ ಮೊದಲ ವಿರಹ, ಕಾಣುವ ಕನಸು ಕೈಗೂಡಿದ ನನಸು, ಸಿಟ್ಟು ಕೋಪ ತಾಪ ಭಯ ಭಕ್ತಿ ಸವಿ ನೆನಪು ಎಲ್ಲ ಮರೆತು ನಿದಿರೆಗೆ ಜಾರುವ ಮುನ್ನ ಹೇಳಿ ಭಾವನಾ. ಸೋಮವಾರದಿಂದ ಶುಕ್ರವಾರದವರೆಗೆ 10:00 ತಪ್ಪದೇ ಕೇಳಿ ಭಾವನಾ. ಭಾವನಾ ಹೂವಿನ ಕಿರುನಗೆ ಚೆಲ್ಲಿದೆ. ಕೇಳುವರೇ, ನಾಳೆ ಸಂಜೆ 5:00 ನಮ್ಮ ನಿಲಯದಿಂದ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಮೋಹನಾಕ್ಷಿ ಎಚ್. ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ರೀ, ತಂಗಿ ಮನೆ ಗೃಹ ಪ್ರವೇಶಕ್ಕೆ ಯಾವತ್ತು ನೆನಪಿರುವಂತಹ ಗಿಫ್ಟ್ ಕೊಡಬೇಕು, ಎಲ್ಲಿಂದ ತಗೊಳ್ಳೋಣ? ಅಂತಹ ಗಿಫ್ಟ್ ಐಟಮ್ಸ್ ಬೇಕು ಅಂತಾದ್ರೆ ಹಾಸನದ ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್ ಗೆ ಹೋಗೋಣ. ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್, ಹಾಸನ ಸಿಟಿ ಬಸ್ ಟರ್ಮಿನಲ್, ಹಾಸನ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ ನ ಸೋಫಾ ಸೆಟ್ ಗಳು, ಡೈನಿಂಗ್ ಸೆಟ್ ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ, ಚಿಕ್ಕಮಗಳೂರು. ಸಕ್ಲೇಶ್ಪುರದ SS ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ TMT ಯ ಅಧಿಕೃತ ಮಾರಾಟಗಾರರಾಗಿರುವ SS ಸ್ಟೀಲ್ಸ್ ಅವರಿಗೆ ಅಗ್ನಿ TMT ಸಂಸ್ಥೆಯು ಶುಭ ಕೋರುತ್ತಿದೆ. ಗುಣಮಟ್ಟದ SSSI ಗುರುತಿನ 40 ಅಡಿ ನಿಖರ ಅಳತೆಯ ಅಗ್ನಿ TMT 500D ಕಂಬಿಗಳು ಸಕ್ಲೇಶ್ಪುರದ SS ಸ್ಟೀಲ್ಸ್ ನಲ್ಲಿ ದೊರೆಯುತ್ತಿವೆ. ಕೆಳಗರೇ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ರೂಪಕ ಹಾಸನ ಹಾಸನಾಂಬ, 6:30 ವಿಜ್ಞಾನದ ಮುನ್ನಡೆ, 6:51 ಗಾನಯಾನ, 7:00 ಹಾಗೂ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಮುನ್ನಡೆ, 6:51 ಗಾನ ಮುನ್ನಡೆ, 6:50